ಕೂತಲ್ಲೇ ಸಮಸ್ಯೆ ಹೇಳ್ತಾ ಸಬೂಬ್ ಹೇಳ್ತಾ ಇದ್ದಾರ ರೈತರು ಅಂತ ಯೋಚನೆ ಬಂತು. ಹಾಗಾಗಿ ಇದ್ರ ಬಗ್ಗೆ ನಾನು ಕೇಶವಮೂರ್ತಿ ಅವರನ್ನು ಮಾತನಾಡಿದೆ. ಆಗ ಹೇಳಿದ್ರು, ಯಾಕೆ ಡಾಕ್ಟ್ರೆ ನಡೀರಿ ಹೋಗೋಣ, ಒಂದ್ ರೌಂಡ್ ಹೋಗೋಣ, ಇಂತ ರೈತರ ನಾವು ಮಾತಾಡಿಸ್ಕೊಂಡೇ ಬಂದ್ಬಿಡೋಣ ಅಂತ. ನಾವು ಮತ್ತೆ ಕೇಶವಮೂರ್ತಿಯವರು ಎರಡು ದಿವಸ ಸತತವಾಗಿ ಬೆಳಗ್ಗೆ ಹೋಗಿ ರಾತ್ರಿ ತನಕ ಮದ್ದೂರು, ಮಂಡ್ಯ, ರಾಮನಗರ, ಕೆಆರ್ ನಗರ, ಅಷ್ಟೇ ಕನಕಪುರ, ಮಾಗಡಿ, ಬೆಂಗಳೂರು ಏರ್ಪೋರ್ಟ್ ರೋಡ್ ತನಕ ಎಲ್ಲಾ ಕಸಬಲ್ಲಿ ತೊಡಗಿರುವಂತ ರೈತರುಗಳನ್ನ ಮಾತಾಡಿಸ್ಕೊಂಡು ಬಂದ್ವು. ಆಗ ನಾವು ಈ ಕಡೆ ಮಂಡ್ಯ ಮೈಸೂರು ರೈತರನ್ನ ಮತ್ತೆ ಹಾಸನದ ಕಡೆ ರೈತರನ್ನ ಎಲ್ಲಿಂದ ತರ್ತೀರಾ ಕರುಗಳನ್ನ ಅಂತ ಕೇಳಿದ್ವಿ. ಆಗ ಅವ್ರು ಹೇಳಿದ್ದು, ಸರ್ ಸಾಮಾನ್ಯವಾಗಿ ರಾಮನಗರ, ಮಾಗಡಿ, ಕನಕಪುರ ಸೈಡ್ ಇಂದ ತರ್ತೀವಿ ಸರ್, ನಾವು ಬರೀ ಸಾಕಾಣಿಕೆ ಮಾಡೋದು ಸರ್, ನಾವೇನ್ ಕರು ಉತ್ಪಾದನೆ ಮಾಡಿ ಅಲ್ಲೊಂದ್ ಇಲ್ಲೊಂದು ಹುಟ್ಟುತ್ತದೆ ಸರ್ ಅಷ್ಟೇಯ ಅಂತ ರೈತರುಗಳು ಹೇಳಿದ್ರು. ಇವತ್ತು ನಾವು ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಅದು ಯಾರು ಹೇಳಿದ ಮಾತು ಅಂದ್ರೆ, ರಾಮನಗರ ಜಿಲ್ಲೆ ಕೈಲಾಂಚ ಹೋಬಳಿ ದೇವರದೊಡ್ಡಿ ಗ್ರಾಮದ ಚಿಕ್ಕಣ್ಣ ಎಂಬ ಒಬ್ಬ ರೈತ ಹೇಳಿದ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಅವನೇನ್ ಹೇಳ್ದ, ನಮ್ಮ ಓರಿಯಿಂದ ಕೆಡಗಿದ ಕರುವ 20-30 ಸಾವಿರಕ್ಕೆ ಮಾರ್ತೀನಿ ಸಾ ಅಂತ. ಕರು ಸಣ್ಣದಿದ್ದಾಗ್ಲೇನೆ ಮೈಸೂರು ಮಂಡ್ಯ ಕಡೆಯವರು ಅಷ್ಟೇಕೆ ಉತ್ತರದವರು, ಉತ್ತರದವರು ಅಂದ್ರೆ ರೈತರು ಹೇಳೋದು ಅಂತಂದ್ರೆ ಬೀದರು, ಗುಲ್ಬರ್ಗ, ರಾಯಚೂರು ಆ ಕಡೆಯವರು, ಅವರು ಸಹ ಬಂದು ಅಡ್ವಾನ್ಸ್ ಕೊಟ್ಟು ಹೋಯ್ತಾರೆ ಸಾ ಅಂತ ಹೇಳ್ದ. ಹಾಗಾಗಿ ನಮಗ ಅನ್ನಿಸ್ತು, ನನಗೆ ಕೇಶವಮೂರ್ತಿ ಅವರಿಗೆ ಅನ್ನಿಸ್ತು, ಇದರಲ್ಲಿ ನಾವು ತಿಳ್ಕೊಂಡಷ್ಟು ಸಮಸ್ಯೆ ಇಲ್ಲ ಅಂತ ಅನ್ನಿಸ್ತು. ಆದ್ರೆ ಇವತ್ತು ನಾನು ಹಾಗೆ ಹೇಳ್ಬಿಟ್ರೆ ನೀವೇನ್ ಹೇಳ್ತೀರಿ ಸಾ, ಒಂದ್ ಪಾರ್ಟಿ ತಗೊಂಡು ತೀರ್ಮಾನ ತಗೊಂಡಿದ್ದೀರಿ ಸರ್, ಇನ್ನೊಂದ್ ಪಾರ್ಟಿ ಕೇಳಿದ್ರ ಸಾ ಅಂತ ನೀವು ಹೇಳ್ಬೋದು. ಅದಕ್ಕೆ ವಾಪಸ್ ಬರ್ತಾ ಇದ್ದಾಗ ನಮ್ಮ ಮನ್ಸಿಗೆ ಏನ್ ಬಂತು, ಈ ಮಂಡ್ಯ ಜಿಲ್ಲಾ ರೈತರನ್ನು ಸ್ವಲ್ಪ ಮಾತಾಡಿಸ್ಬಿಡೋಣ ಅಂತ. ವಾಪಸ್ ಬರ್ತಾ ಇದ್ದಾಗ ಕೆಲವು ಮಂಡ್ಯ ಜಿಲ್ಲಾ ರೈತರನ್ನು ಸಹ ನಾವು ಮಾತಾಡಿಸಿದ್ವಿ. ನಾನ್ ಕೇಳಿದೆ, ಅಲ್ಲಪ್ಪ ನಿಮ್ಗೆಲ್ಲಾ ಸೌಕರ್ಯ ಇದೆ, ನೀರಾವರಿ ಇದೆ, ಅನುಕೂಲಸ್ಥರಾಗಿದ್ದೀರಿ, ಯಾಕೆ ಈ ಕೆಲಸ ಮಾಡ್ತಾ ಇಲ್ಲ ಅಂತ ಒಬ್ಬ ರೈತನ ಕೇಳಿದ. ಆಗ ಅವನು ಹೇಳಿದ್ದು, ಸಾ ಒಳ್ಳೆ ಓರಿ ಸಿಕ್ಕಲ್ಲ ಸಾ, ನೋಡಿ ಎಷ್ಟು ಸುಲಭವಾಗಿ ಹೇಳ್ಬಿಡ್ತಾರೆ ಸಾ, ಹಾಲೆಲ್ಲ ತೆರಿಗೆ ಕುಡಿಸ್ಬೇಕು ಸರ್, ಹಾಲಿಂದ ಬರೋಷ್ಟು ಇಲಾಖೆ ಅಸಲು ಬರುವಷ್ಟು ಆದಾಯ ದುಡ್ಡು ಬರಲ್ಲ ಸರ್ ಅಂದ್ರೆ, ಅವತ್ತು ಅವನು ಅವತ್ತಿನ ದಿನದ ಆದಾಯ ಲೆಕ್ಕ ಹಾಕ್ತಿದ್ದಾನೆ, ಚಿಕ್ಕಣ್ಣ ಕರುನ ಆದಾಯ ಲೆಕ್ಕ ಹಾಕ್ತ. ಮತ್ತೆ ಇನ್ನೂ ಒಂದು ಹೇಳಿದ್ರು, ಅಲ್ಲಪ್ಪ ಅವ್ರು ಮಾಡ್ತಾ ಇದಾರೆ, ನೀನ್ ಯಾಕಪ್ಪ ಮಾಡ್ತಾ ಇರೋರು, ಅವ್ರಿಗೇನು ಸಮಸ್ಯೆ ಇಲ್ವಾ ಅಂತ ಕೇಳ್ದೆ ನಾನು. ಅದಕ್ಕೆ ಅವರೇನಂದ್ರು, ಆ ರೈತ ಏನಂದ ಅಂದ್ರೆ, ಸಾರ್ ಆ ಕಡೆ ನೀರಾವರಿ ಇಲ್ಲ ಸಾ, ಕೆಲ್ಸ ಕಡಿಮೆ ಸಾ, ಹಸುಗಳನ್ನ ಕಾಡ್ ಮೇಡ್ ಮೇಯಿಸ್ಕೊಂಡು ಕಾಲ ಹಾಕ್ತಾರೆ ಸಾ, ನಮ್ದಂಗ ಸಾ, ನೀರಾವರಿ ಅಲ್ವಾ ಸಾ, ಕೆಲ್ಸ ಇರಕ್ಕಿಲ್ವಾ ಸಾ ಅಂತ ಅಂದ. ಆಗ ನನಗೆ ಅನುಮಾನ ಆಗೋಯ್ತು, ಏನು ಕೆಲ್ಸ ಮಾಡದೆ ಕಾಲ ಯಾರು ಹಾಕ್ತಾ ಇದಾರೆ, ಈ ರೈತನೋ ಚಿಕ್ಕಣ್ಣನೋ ಅಂತ ನನಗೆ ಅನುಮಾನ ಆಯ್ತು. ಅದ್ರ ಬಗ್ಗೆ ಕೇಳ್ತಿರೋ ಅಂತ ರೈತರು ತಾವೇ ತೀರ್ಮಾನ ಮಾಡ್ಕೋಬೇಕು. ಯಾಕಂದ್ರೆ ನಾನು ಇವ್ರ ಕಾಲ ಆಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಬೇಜಾರಾಗತ್ತೆ, ಅವ್ರ ಕಾಲ ಆಗ್ತಾ ಇದಾರೆ ಅಂದ್ರೆ ಇವ್ರಿಗೆ ಬೇಜಾರಾಗತ್ತೆ. ಕೇಶವಮೂರ್ತಿ ಅವರು ನೀವೇ ನೋಡಿ, ಆ ಚಿಕ್ಕಣ್ಣಲ್ಲಿ ಅವತ್ತು ಏನು ಉತ್ಸಾಹ ಇತ್ತು, ನಡೀರಿ ಸಾ ನೋಡಿ ಸಾ ಕರುಗಳನ್ನ, ನಮ್ಮ ಊರಿಗೆ ಹುಟ್ಟಿದವು ಅಂತ ಊರಲ್ಲೆಲ್ಲ ಕರುಗಳನ್ನು ತೋರಿಸ್ತ, 8-10 ಕರುಗಳನ್ನ ತೋರಿಸ್ತ, ಅದು ಅಷ್ಟಕ್ಕೆ ನಿಲ್ಲಿಲ್ಲ. ಅವನು ಹಸುಗಳನ್ನು ತೋರಿಸ್ತಾ ಇದ್ದ, ಅವನ್ ನೋಡಿ ಸಾ ಹೆಂಗದೆ ಸುಮಾರಾಗದೆ ಸಾ, ಆದ್ರೆ ಬಿದ್ದಿರೋ ಕರ ಮಾತ್ರ ವೈನಾಗ್ ಬಿದ್ದದೆ ಸಾ ಅಂದ. ನೋಡಿ ಇದರಲ್ಲೂ ಒಂದು ಪಾಠ ಇದೆ ಅಂತ ನನಗನ್ಸ್ತು, ಅದನ್ನ ನಾನು ಮುಂದೆ ಹೇಳ್ತೀನಿ. ನೋಡಿ ಹೀಗೆ ಒಂದೇ ಸಮನೆ ಮಾತಾಡ್ತಾ ಇದ್ದ. ಆ ರೈತನಿಗೆ ಇದ್ದ ಮೂಲಭೂತ ಸೌಕರ್ಯಗಳನ್ನ ದಯವಿಟ್ಟು ಯಾರು ಹಿಂದ್ಲೇಟ್ ಹಾಕ್ತಾ ಇದ್ದೀರಿ ಅವರೇ ಹೋಗಿ ನೋಡ್ಬೇಕು. ಯಾಕಂದ್ರೆ ನಾನು ಏನೇ ಹೇಳಿದ್ರು ಅದಕ್ಕೆ ನಂಬಿಕೆ ಬರಲ್ಲ. ಮುರುಕಲ್ ಮನೆ ಇದ್ರೂ ಆತ್ಮವಿಶ್ವಾಸಕ್ಕಂತೂ ಅವನಿಗೆ ಕಡಿಮೆ ಇರಲಿಲ್ಲ. ಕಾರ್ಯಕ್ರಮ ಕೇಳೋ ಅಂತ ರೈತರು, ಇವತ್ತಿನ ಕಾರ್ಯಕ್ರಮ ಕೇಳೋ ಅಂತ ರೈತರು ಕೆಲವರಾದ್ರೂ ಇಂಥ ಆತ್ಮವಿಶ್ವಾಸ ಗಳಿಸ್ಕೊಳ್ಳಿ ಅಂತ ಹಾರೈಸ್ತಾ ಮುಖ್ಯ ವಿಷಯಕ್ಕೆ ಬರೋಣ. ಕರು ಉತ್ಪಾದನಾ ಕಾರ್ಯಕ್ರಮವನ್ನ ನಾವು ಸಂವರ್ಧನೆ ಅಂತೀವಿ, ಅಂದ್ರೆ ಬ್ರೀಡಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ ಮೂರು ಬಗೆ ಇದೆ. ಒಂದು ಶುದ್ಧ ತಳಿ ಸಂವರ್ಧನೆ, ಇನ್ನೊಂದು ತಳಿ ಉತ್ತಮೀಕರಣ, ಇನ್ನೊಂದು ಮಿಶ್ರ ತಳಿ ಸಂವರ್ಧನೆ, ಅಂದ್ರೆ ಮಿಶ್ರ ತಳಿ ಕರುಗಳನ್ನ ಉತ್ಪಾದನೆ ಮಾಡುವಂಥದ್ದು. ನೋಡಿ ಇದನ್ನ ತಾವು ತಿಳ್ಕೋಬೇಕು ರೈತರು, ಯಾಕಂದ್ರೆ ಎಲ್ಲರಿಗೂ ಒಂದೇ ತರದ ಎತ್ತುಗಳ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಅತಿ ಉತ್ಕೃಷ್ಟ ಎತ್ತುಗಳು ಬೇಕಾದಲ್ಲಿ ಶುದ್ಧ ತಳಿ ಸಂವರ್ಧನೆ ಮಾಡಬೇಕಾಗುತ್ತೆ. ಅತಿ ಉತ್ಕೃಷ್ಟ ಎತ್ತುಗಳು ಅಂದ್ರೆ ಜಾತ್ರೆನಲ್ಲಿ ನೋಡ್ತೀವಲ್ಲ, 1.5 ಲಕ್ಷ ಆಯ್ತು ಸಾ, 2 ಲಕ್ಷ ಆಯ್ತು ಸಾ ಅಂತ ಮಾತಾಡ್ತಾರಲ್ಲ, ಅಂತ ತಳಿಗಳನ್ನ ಉತ್ಪಾದನೆ ಮಾಡಬೇಕಾದ್ರೆ ನಾವು ಶುದ್ಧ ತಳಿ ಸಂವರ್ಧನೆಯನ್ನ ಮಾಡಬೇಕಾಗುತ್ತೆ. ಆದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಸಂಪೂರ್ಣ ಶುದ್ಧ ಗುಣಲಕ್ಷಣಗಳಿರುವಂತಹ ಹಸುನು ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಹಾಗೆ ಹೋರಿಯಲ್ಲೂ ಸಹ ಆ ತಳಿಗೆ ಸಂಬಂಧಪಟ್ಟ ಎಲ್ಲಾ ಗುಣಲಕ್ಷಣಗಳನ್ನು ಇರಬೇಕಂತ ಹೋರಿಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇದು ಶುದ್ಧ ತಳಿ ಉತ್ಪಾದನೆ. ಇನ್ನೊಂದಿದೆ ಅಂದ್ರೆ ತಳಿ ಉತ್ತಮೀಕರಣ ಅಂತ ಹೇಳಿದೆ. ಇದರಲ್ಲಿ ಏನಂದ್ರೆ ಉತ್ತಮ ಕೆಲಸ ಯೋಗ್ಯ ಎತ್ತುಗಳನ್ನು ಉತ್ಪಾದನೆ ಮಾಡಬಹುದು. ಇದರೇನು ಅಂತ ಅತ್ಯುತ್ಕೃಷ್ಟ 2 ಲಕ್ಷದಲ್ಲ, 60,000-70,000 ರೂಪಾಯಿ ಜೊತೆ ಅಂತ ಎತ್ತುಗಳನ್ನ ಉತ್ಪಾದನೆ ಮಾಡಬಹುದು. ಇದರಲ್ಲಿ ತಳಿ ಉತ್ತಮೀಕರಣ ಅಂತೀವಿ, ಅಂದ್ರೆ ಅಪ್ಗ್ರೇಡಿಂಗ್ ಅಂತ ಹೇಳ್ತೀವಿ. ಹಸು ಸಂಪೂರ್ಣವಾದ ಶುದ್ಧ ಲಕ್ಷಣಗಳನ್ನು ಹೊಂದದೇ ಇದ್ರೂ ಪರವಾಗಿಲ್ಲ. ನಮ್ಮ ರೈತರ ಸುಮಾರು ನಾಡ್ ಹಸುಗಳು ಅಂತ ಹೇಳ್ತಾರೆ, ಸ್ವಲ್ಪ ಕುಳ್ಳಕ್ಕಿರ್ಬೋದು ಅಥವಾ ಸ್ವಲ್ಪ ವಕ್ರವಾಗಿರ್ಬೋದು, ಏನೋ ಒಂದು ಐ ಬಿದ್ರೂ ಪರವಾಗಿಲ್ಲ. ಅದಕ್ಕೆ ಶುದ್ಧ ಲಕ್ಷಣಗಳನ್ನ ಹೊಂದಿರುವಂತ ಹೋರಿಯ ವೀರ್ಯದಾನ ಅಥವಾ ವೀರ್ಯ ನಳಿಕೆಗಳನ್ನು ಕೊಡಿಸೋದು ಅಥವಾ ಹೋರಿ ಬಿಡಿಸೋದು, ಇದರಲ್ಲೂ ಸಹ ನಾವು ಕರುಗಳನ್ನ ಉತ್ಪಾದನೆ ಮಾಡೋದು. ಇದು ನಮ್ಮ ಮಟ್ಟದಲ್ಲಿ ಸಾಮಾನ್ಯವಾಗಿ ಬೇಕಾಗಿರುವಂತ ರೈತರ ಒಂದು ನೀಡ್ ಅಂದ್ರೆ ಏನು ಅವಶ್ಯಕತೆ ಇದೆ ಅದನ್ನ ಇದು ಮೀಟ್ ಔಟ್ ಮಾಡಿಬಿಡುತ್ತೆ, ಅಂದ್ರೆ ಅದನ್ನ ಸಂಪೂರ್ಣವಾಗಿ ಭರಿಸುತ್ತೆ. ಇನ್ನು ಮಿಶ್ರ ತಳಿ ಅಂದ್ರೆ ಎಲ್ರಿಗೂ ಗೊತ್ತೇ ಗೊತ್ತು, ಇಲಾತಿ ಹಸು ಅಥವಾ ಒಂದು ತಳಿಯಿಂದ ಇನ್ನೊಂದು ತಳಿಗೆ ಬರುವಂತದ್ದು. ನಾನು ಆಗ್ಲೇ ಹೇಳಿದೆ, ಎಲ್ಲಾ ರೈತರಿಗೂ ಜಾತ್ರೆ ಕಟ್ಟುವಂತ 1.5 ಲಕ್ಷದ ಹೋರಿನೇ ಬೇಕಾಗಿಲ್ಲ. ಒಬ್ಬ ಬಡ ರೈತನಿಗೆ 20-30 ಸಾವಿರಕ್ಕೆ ಸಿಗುವಂತ ಜೊತೆ ಎತ್ತುಗಳು ಬೇಕಾಗುತ್ತೆ. ಹಾಗಾಗಿ ರೈತರೇ ಅದಿಲ್ಲ ಇದಿಲ್ಲ ಸಾ, ಅಂತ ಆಸ ಇಲ್ಲ ಸಾ, ಇಂತ ಹೋರಿ ಇಲ್ಲ ಸಾ ಅಂತ ಕುಂಟು ನೆಪ ಹೇಳದೆ ದಯವಿಟ್ಟು ಕಾರ್ಯಕ್ರಮ ಪ್ರಾರಂಭ ಮಾಡಿ. ಉತ್ಕೃಷ್ಟ ಕರುಗಳು ನಿಮ್ಮ ದೃಷ್ಟಿಕ್ಕೆ ಹುಟ್ಟಿದ್ರೆ ಉತ್ತಮ, ಸುಮಾರಾಗಿ ಹುಟ್ಟಿದ್ರೆ ತೊಂದರೆ ಏನು ಇಲ್ಲ. ಈ ದಿನ ಆದ್ರೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ಕೃಷ್ಟ ಕರುಗಳನ್ನ ಉತ್ಪಾದಿಸುವ ಗುರಿ ಇಟ್ಟುಕೊಂಡು ಚಿಂತನೆ ಮಾಡೋಣ. ಇದರಲ್ಲಿ ಮೊದಲನೇದಾಗಿ ನಾವು ಏನ್ ಮಾಡಬೇಕು ಅಂದ್ರೆ, ನಾವು ಯಾವ ತಳಿಯಿಂದ ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋಬೇಕು. ರೈತರೆ, ಸಾಧ್ಯವಾದಷ್ಟು ನೀವು ಇರುವ ಜಾಗದಲ್ಲಿ ಈಗಾಗಲೇ ಹೊಂದಿಕೊಂಡಿರುವಂತ ತಳಿಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಇದನ್ನು ನಾವು ಸ್ವಾಭಾವಿಕ ವಾಸಸ್ಥಳಗಳು ಅಂತ ಹೇಳ್ತೀವಿ. ಇದರ ಬಗ್ಗೆ ತಳಿಗಳ ಬಗ್ಗೆ ಮಾತನಾಡಿದ ಡಾಕ್ಟರ್ಗಳು ಸಂಪೂರ್ಣವಾಗಿ ಎಲ್ಲ ಹೇಳಿದ್ದಾರೆ, ಅದನ್ನ ರಿಪಿಟೇಷನ್ ಮಾಡೋದು ಬೇಡ. ಯಾಕಂದ್ರೆ ಈ ಸ್ವಾಭಾವಿಕ ಸ್ಥಳಗಳಿರುವಂತಹ ತಳಿಗಳು ತಲತಲಾಂತರದಿಂದ ಅವುಗಳು ಆ ವಾತಾವರಣಕ್ಕೆ ಮತ್ತೆ ಮಣ್ಣಿಗೆ ಬಹಳಷ್ಟು ಹೊಂದ್ಕೊಂಡಿರುತ್ತೆ. ಇದಲ್ದೇನೆ ಆಯಾ ಕೃಷಿ ಪದ್ಧತಿ ಕೆಲಸ ಕಾರ್ಯಗಳಿಗೂ ಹೊಂದ್ಕೊಂಡಿರುತ್ತೆ. ಉಳುಮೆ ಇರಬಹುದು, ಗಾಡಿ ಕೆಲಸ ಇರಬಹುದು, ಇದಕ್ಕೂ ಹೊಂದ್ಕೊಂಡಿರುತ್ತೆ. ಸಾಮಾನ್ಯವಾಗಿ ಈ ಮುಸಲ್ಮಾನರು ಒಂದು ಗಾದೆ ಹೇಳ್ತಾರೆ, ಅದನ್ನು ಕೇಳಿರ್ಬೋದು, ಹಮಾರ ಕುತ್ತ ಹಮಾರ ಗಲ್ಲಿ ಮೇ ಶೇರ್ ಅಂತ ಹೇಳ್ತಾರೆ. ಅದರ ಅರ್ಥ ಏನಂದ್ರೆ, ಅದು ಆ ಜಾಗದಲ್ಲಿ ಬಹಳ ಹುಲಿ ಅಥವಾ ಸಿಂಹಕ್ಕಿಂತ ಜೋರಾಗಿರುತ್ತೆ ನಾಯಿ ಆದ್ರೂ ಅಂತ. ಅದೇ ತರ ನಮ್ಮ ಎತ್ತುಗಳು ಅಷ್ಟೇನೆ, ಆಯಾ ಸ್ಥಳದಲ್ಲಿರುವಂತ ಎತ್ತುಗಳು ಅದರಲ್ಲಿ ದುಡಿಯುವ ಕ್ಷಮತೆ ಮತ್ತೆ ಶಕ್ತಿ ಆಯಾ ಪ್ರದೇಶಗಳಲ್ಲಿ ಹೆಚ್ಚು ಅಂತ ಕಂಡು ಬಂದಿದೆ. ಇನ್ನೂ ಒಂದು ಅನುಕೂಲ ಇದೆ, ನಾವು ಆ ವಾಸಸ್ಥಳಗಳಿಂದ ನಾವು ಹಸುಗಳನ್ನಾಗಲಿ ಎತ್ತುಗಳನ್ನಾಗಿ ಖರೀದಿ ಮಾಡಿದ್ರೆ ಏನಂದ್ರೆ, ಸಾಮಾನ್ಯವಾಗಿ ಅವು ಬೇರೆ ತಳಿಗಳೊಂದಿಗೆ ಸಂಕರ ಅಂದ್ರೆ ಕ್ರಾಸ್ ಆಗಿರೋದಿಲ್ಲ. ಇವಾಗ ಉದಾಹರಣೆಗೆ ನಾನಾಗಲೇ ಹೇಳಿದೆ ಹೇಗೆ ಆ ವಾಸಸ್ಥಳಗಳಿಗೆ ಅನುಕೂಲ ಆಗುತ್ತೆ ಅಂತ. ಘಟ್ಟ ಪ್ರದೇಶದಲ್ಲಿ ಮಲೆನಾಡು ಗಿಡ್ಡ ಇರುತ್ತೆ, ಮಳೆಗೆ ಬಹಳ ಹೊಂದ್ಕೊಂಡು ಕೆಲಸ ಮಾಡುತ್ತೆ. ಏರು ತಗ್ಗುಗಳಲ್ಲೂ ಉಳುಮೆಗೆ ಕಾಲು ತುಂಡ ಇರೋದ್ರಿಂದ ಸುಲಭವಾಗಿ ಉಳುಮೆ ಮಾಡುತ್ತೆ. ಇನ್ನು ಬಯಲು ಸೀಮೆಯಲ್ಲಿ ಹಳ್ಳಿಕಾರ ಅಮೃತ್ ಮಹಲ್ ಮಟ್ಟವಾದ ಜಾಗ, ಗಾಡಿ ಕೆಲಸ ಉಳುಮೆ ಕೆಲಸಕ್ಕೆ ಯಾವಾಗಲೂ ರೆಡಿ. ಇನ್ನು ಉತ್ತರ ಕರ್ನಾಟಕ ಕೀಲಾರ್ ದೇವಣಿ ಅಂತ ತಳಿಗಳಿದೆ, ಬಿಸಿಲಿನ ಝಳ ಹೇಗೆ ಇದ್ರೂ ಅದು ತಡೆಯುತ್ತೆ. ನಮ್ಮ ಹಳ್ಳಿಕಾರ್ ಹೋದ್ರೆ ಅಲ್ಲಿ ಬಿಸಿಲಿನ ಝಳ ತಡೆಯದೇ ಇರಬಹುದು, ಆದ್ರೆ ಕೀಲಾರ್ ದೇವಣಿ ಮಾತ್ರ ಆ ಬಿಸಿಲಿನ ಝಳನ ತಡೆಯುತ್ತೆ. ಹಾಗಾಗಿ ನಿಮ್ಮ ಅವಶ್ಯಕತೆ ಅಂದ್ರೆ ಉಳುಮೆ ಇರಬಹುದು, ಗಾಡಿ ಕೆಲಸ ಇರಬಹುದು, ಮತ್ತೆ ಪ್ರದೇಶ ಅಂದ್ರೆ ಮಣ್ಣು, ಯಾವ್ಯಾವ ಮಣ್ಣು ವಿವಿಧವಾದ ಮಣ್ಣು ಇರುತ್ತಲ್ಲ, ಇದಕ್ಕೆಲ್ಲ ನೋಡಿಕೊಂಡು ನಾವು ಕಾರ್ಯಕ್ರಮನ ಪ್ರಾರಂಭ ಮಾಡೋದು ಬಹಳ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಇಂಥ ತಳಿ ಅಂತ ನೀವು ಈಗ ತೀರ್ಮಾನ ಮಾಡಿದ್ರಿ, ಆದ್ಮೇಲೆ ಏನ್ ಮಾಡಬೇಕು, ಆ ತಳಿಯ ಆಂತರಿಕ ಸಾಮರ್ಥ್ಯ ಮತ್ತೆ ಅನುವಂಶಿಕ ಗುಣಗಳನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಹಾಗೆ ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕು, ಅತೀ ಜಾಗರೂಕತೆಯಿಂದ ಆಯ್ಕೆ ಮಾಡಬೇಕು, ಯಾವುದನ್ನ ಹಸುವನ್ನ ನಾವು ಆಯ್ಕೆ ಮಾಡಬೇಕು. ಇದೇ ಉತ್ತಮ ಕರುವನ್ನ ಪಡೆಯೋದ್ರಲ್ಲಿ ಮೊದಲನೇ ಬಹಳ ಮುಖ್ಯವಾದ ಮೆಟ್ಲು ಅಂದ್ರೆ ಒಳ್ಳೆ ಹಸುವಿನ ಆಯ್ಕೆ. ಹಾಲು ಕರಿಯೋ ಹಸುವಿನಲ್ಲಾದ್ರೆ ಅನುವಂಶಿಕವಾಗಿ ಬರುವಂತ ಹಾಲು ಉತ್ಪಾದನಾ ಶಕ್ತಿಯನ್ನ ಬಹಳ ಸುಲಭವಾಗಿ ಪತ್ತೆ ಹಚ್ಚಿಬಿಡಬಹುದು. ಆದ್ರೆ ಎತ್ತುಗಳಲ್ಲಿ ಅನುವಂಶಿಕವಾಗಿ ಬರುವ ದುಡಿಯುವ ಶಕ್ತಿಯನ್ನು ಪತ್ತೆ ಹಚ್ಚೋದು ಕಷ್ಟ. ಯಾಕಂದ್ರೆ ಒಂದ್ಸತಿ ದುಡಿಮೆಗೆ ಬರೋ ಅಷ್ಟರಲ್ಲಿ ಅದಕ್ಕಾಗಲೇ ಇಡ ಮಾಡಿಬಿಟ್ಟಿರ್ತೀವಿ, ಅಂದ್ರೆ ಬೀಜನ ಕತ್ತರಿಸಾಕ್ಬಿಟ್ಟಿರ್ತೀವಿ. ಹಾಗಾಗಿ ಅದರದ ಶಕ್ತಿನ ನಾವು ಸಂಶೋಧನೆ ಮಾಡಿ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ರೈತರೆ, ನೀವೇನ್ ಮಾಡಬೇಕಾಗಿದೆ ಈಗ ಅಂದ್ರೆ, ಅದರ ಬಾಹ್ಯ ಲಕ್ಷಣಗಳು ಅಂದ್ರೆ ಆಚೆ ಅದ್ ಹ್ಯಾಕ್ ಕಾಣುತ್ತೆ ಅಂತ ನೋಡಬೇಕು. ಹೀಗಿದ್ರೆ ಹೀಗ್ ದುಡಿಯುತ್ತೆ ಅಂತ ನೀವು ತೀರ್ಮಾನ ಮಾಡಬೇಕು. ಇದನ್ನ ರೈತರಿಗೇನು ಇದು ಹೊಸದಲ್ಲ, ಬಹಳ ಹಿಂದೆ ಹಾಲು ಕರೆಯೋ ಶಕ್ತಿನೂ ಸಹ ರೈತರು ಇದೇ ತರನೇ ಆಚೆ ನೋಡಿ ತೀರ್ಮಾನ ಮಾಡ್ತಿದ್ರು. ಯಾವಾಗ್ಲೂ ಆಗ ಪ್ರಾಜನಿ ಟೆಸ್ಟೆಡ್ ಬುಲ್ ಅಂತ ನಾವ್ ಏನ್ ಹೇಳ್ತೀವಿ ಅವಾಗ ಇರ್ಲಿಲ್ಲ. ಹೇಗ್ ನೋಡ್ತಾ ಇದ್ರು ರೈತರು, ಬರೀ ಹಾಲನ್ ನರ ನೋಡ್ಬಿಟ್ಟು ಇಷ್ಟೇ ಹಾಲು ಕರೀತದೆ ಮಗ ಅಂತ ಹೇಳೋ ಅಂತ ಅನುಭವಿ ರೈತರು ಇದ್ರು. ಹಾಗಾಗಿ ಹೋರಿ ಕರಿಗಳ ಉತ್ಪಾದನೆಗೆ ಹಸುವನ್ನ ಆಯ್ಕೆ ಮಾಡಬೇಕಾದ್ರೆ ಏನೇನ್ ನೋಡಬೇಕು ಅಂತ ಈಗ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ತಳಿಗೆ ತಕ್ಕ ಲಕ್ಷಣಗಳಿದ್ದೇ ಇರಬೇಕು, ಅದನ್ನ ಈಗಾಗಲೇ ಡಾಕ್ಟರ್ ಕೃಷ್ಣಮೂರ್ತಿ ಅವರು ನಿಮ್ಗಾಗಲೇ ವಿಶದವಾಗಿ ತಿಳಿಸಿದ್ದಾರೆ. ಗುಣಗಳೇನಿರಬೇಕು ಅಂತ ಒಂದು ಹೇಳ್ತೀನಿ, ಇಂಥ ಗುಣ ಇಂಥ ಲಕ್ಷಣ ಇದ್ರೆ ಇದು ಹೀಗಾಗಬಹುದು ಅಂತ ಒಂದು ಊಹೆನ ನಾವು ಮಾಡ್ಕೋಬಹುದು. ಮೊದಲನೇದಾಗಿ ನೋಡಿ, ಚೆನ್ನಾಗಿ ಚುರುಕಾಗಿರ್ಬೇಕು ಅಂದ್ರೆ ಸಾಮಾನ್ಯವಾಗಿ ಆ ಹಸುಗಳು ಆರಾಮಾಗಿ ನಿಂತಾಗ ತಲೆ ಎತ್ತಿ ನಿಂತಿರ್ಬೇಕು. ಏ ಹಚ ಅಂತ ಮುಂದಕ್ಕೆ ಹೊಡೆದ್ರೆ ಸ್ವಲ್ಪ ಬಾಲನ ಮೇಲಕ್ಕೆ ಎತ್ತಿ ನಡಿಬೇಕು. ಈ ತರ ನಡೆದ ಹಸುಗಳಿಂದ ಹುಟ್ಟುವಂತ ಕರುಗಳು ಸಾಮಾನ್ಯವಾಗಿ ಮುಂದೆ ಬಹಳ ಚುರುಕಾಗಿರುತ್ತೆ ಅಂತ ನಾವು ಹೇಳ್ತೀವಿ. ನೀವು ನೋಡಿರ್ಬೋದು, ಇದನ್ನ ನೀವೊಂದು ಪರೀಕ್ಷೆ ಮಾಡಿ, ಒಂದು ಇಲಾತಿಹಾಸ ನೋಡಿ, ಅದು ಯಾವಾಗಲೂ ತಲೆ ಬಗ್ಗಿಸ್ಕೊಂಡೇ ಇರುತ್ತೆ. ಅದೇ ಒಂದು ನಾಡಾಸ ನೋಡಿ, ತಲೆ ಎತ್ಕೊಂಡು ನಿಂತ್ಕೊಂಡು ಮೆಲಕಾಗ್ತಾ ಇರುತ್ತೆ. ಇದು ಬಹಳ ಸುಲಭವಾಗಿ ನೀವು ಪತ್ತೆ ಮಾಡ್ಕೋಬಹುದು. ಇನ್ನೊಂದೇನು, ಆಳವಾದ ಮತ್ತು ಅಗಲವಾದ ಎದೆಗೂಡು ಅಂತ ಹೇಳ್ತೀವಿ. ಹಾಗಿದ್ದಾಗ ಏನಾಗುತ್ತೆ ಅಂದ್ರೆ ಶ್ವಾಸಕೋಶ ಬಹಳ ಬಲಿಷ್ಠವಾಗಿರುತ್ತೆ. ಅವಾಗ ಏನಾಗುತ್ತೆ, ಮುಂದೆ ಇದರಿಂದ ಹುಟ್ಟುವಂತ ಕರುಗಳು ಶಕ್ತಿಯುತವಾಗಿರುತ್ತೆ ಅಂತ ಹೇಳ್ತೀವಿ. ಮತ್ತೆ ಇನ್ನು ಕತ್ತು ಉದ್ದವಾಗಿರಬೇಕು, ಉದ್ದವಾದ ಕಾಲಿರಬೇಕು, ದೊಡ್ಡದಾದ ಕಪ್ಪು ಗೊರಸುಗಳಿರಬೇಕು, ಭುಜದತ್ರ ಎತ್ತರ ಇರಬೇಕು ಅಂತೆಲ್ಲ ರೈತರು ನೋಡ್ತಾರೆ. ಇವೆಲ್ಲ ಇದ್ರೆ ಹೀಗಿರುವಂತ ಹಸುವಿನಲ್ಲಿ ಹುಟ್ಟುವಂತ ಕರುಗಳು ಮುಂದೆ ಸ್ವಲ್ಪ ಎತ್ತರವಾಗಿರುತ್ತವೆ, ಗಾಡಿ ಕೆಲಸಕ್ಕೆ ಬಹಳ ಯೋಗ್ಯವಾಗಿರುತ್ತವೆ ಅಂತ ನಮ್ಗೆ ಕಂಡು ಬಂದಿದೆ. ಇನ್ನು ಹೊಟ್ಟೆ ಕೆಳಗೆ ಮಾತ್ರ ಇಳಿ ಬಿದ್ದಿರಲೇಬಾರದು, ಒಂದು ಡ್ರಮ್ ಇದ್ದಂಗೆ ಇರಬೇಕು. ಎದೆಗೂಡು ಹೊಟ್ಟೆ ಎಲ್ಲ ಸೇರಿ ಹಿಂದಿನ ಕಾಲು ಮುಂದಿನ ಕಾಲು ಮಧ್ಯದ ಭಾಗ ಸಪಾಟಾಗಿ ಇರಬೇಕು. ಚರ್ಮ ಬಿಗಿಯಾಗಿರಬೇಕು, ಸಿಲವಾಗಿರಬೇಕು ಅಂತ, ಸಿಲ ಅಂದ್ರೆ ತೆಳುವಾಗಿರಬೇಕು, ಮತ್ತೆ ಹೊಳಪಾಗಿರಬೇಕು ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಹಸುನಲ್ಲಿ, ಎತ್ತುಗಳಲ್ಲಿದ್ರೂ ಪರವಾಗಿಲ್ಲ, ಹಸುನಲ್ಲಿ ಮಾತ್ರ ಹಾಯೋ ಅಂಥದ್ದು ಒದೆಯೋ ಅಂಥದ್ದು ತೊಳ್ಳೇಬಾರದು. ಇದು ಮುಂದೆ ಸ್ವಲ್ಪ ಕರುನ ಸರಿಯಾಗಿ ಹಾಲು ಕುಡಿಸೋದಿಲ್ಲ ಇವು. ಮತ್ತೆ ಉದ್ದ ತುಂಡ ದವಡೆ ಇರುವಂತಹ ಹಸುಗಳು, ಅದಕ್ಕೆ ಹಲ್ಕಿಸಿಯದು ಅಂತಾರೆ ರೈತರು, ಅಂಥದ್ದು ಕತ್ತರಿಕಾಲಿರುವಂತಹ ಹಸು ದಯವಿಟ್ಟು ಬೇಡ. ಇನ್ನೊಂದು ಬಹಳ ಮುಖ್ಯವಾಗಿ ರೈತರು ನೋಡುವಂಥದ್ದು, ಸಾ ಇವೆಲ್ಲ ಬಿಡಿ ಸಾ, ಹೇಳಿ ಸಾರ್ ಸುಳಿ ಬಗ್ಗೆ ನಿಮ್ಗೇನಾದ್ರು ಗೊತ್ತಾ ಸಾ ಅಂತ ನಮ್ಮನ್ನ ಕೇಳ್ತಾರೆ ರೈತರಿಗೆ ಹೋದಾಗೆಲ್ಲ. ನೋಡಿ, ಬೇಕಾದಷ್ಟು ಸುಳಿಗಳಿದೆ, ಪರಕೆ ಸುಳಿ, ಪಾತಾಳ ಸುಳಿ, ಕೀಲ್ ಸುಳಿ, ಕಣ್ಕಾಲ್ ಸುಳಿ, ಎದುರು ಸುಳಿ, ಮುಕ್ಕಣ್ ಸುಳಿ, ಚೊಟ್ಟುಳಿ, ಈ ತರ ಹೇಳ್ತಾ ಹೋದ್ರೆ ಸಾವಿರಾರು ಸುಳಿಗಳನ್ನ ಹೇಳ್ಬಿಡ್ಬೋದು. ಆದ್ರೆ ಒಬ್ಬೊಬ್ಬರು ರೈತರ ಅನುಭವ ಒಂದೊಂದರ ಹೇಳ್ತಾರೆ. ಎಡಕ್ಕಿದ್ರೆ ಬೇಡ ಸಾ, ಬಲಕ್ಕಿದ್ರೆ ಆಗ್ಬೋದು ಸಾ ಅಂತಾನೆ ಒಬ್ಬ ರೈತ. ಇನ್ನೊಬ್ಬ ಅಂತಾನೆ, ಮೇಲಕ್ ಬೇಡ ಸಾ, ಕೆಳಕ್ಕಿದ್ರೆ ಪರವಾಗಿಲ್ಲ ಸಾ ಅಂತ ಇನ್ನೊಬ್ಬ ರೈತ ಅಂತಾನೆ. ಹಿಂಗಾಗೋಯ್ತು ಸಾ, ನೆಗದ್ ಬಿದ್ದೋದ ಸಾ ಅಂತ ಇನ್ನೊಬ್ಬ ಅಂತಾನೆ. ಮನಾಳಾಗೋಯ್ತು ಸಾ ಅಂತ ಇನ್ನೊಬ್ಬ ರೈತ ಅಂತಾನೆ. ಇವೆಲ್ಲ ರೈತನ ಅನುಭವವೇ ಹೊರತು ಇವುಗಳಿಂದ ದುಡಿಯೋ ಅಂತ ಶಕ್ತಿ ಕಡಿಮೆ ಆಗುತ್ತೆ ಅಂತ ಇದುವರೆಗೂ ನಮಗೆ ತಿಳಿದು ಬಂದಿಲ್ಲ. ಎಲ್ಲಿ ಸುಳಿ ಹೇಗಿದ್ರು ಎತ್ತುಗಳು ಚೆನ್ನಾಗಿ ದುಡಿಯುತ್ತವೆ ಅಂತ ನಮಗೆ ಇದೆ. ಈಗೆಲ್ಲ ಸಾಕಷ್ಟು ಲಕ್ಷಣಗಳನ್ನು ಹೇಳಿದೆ, ಹೀಗಿರಬೇಕು ಹಾಗಿರಬೇಕು ಅಂತ. ರೈತರೆ, ದಯವಿಟ್ಟು ಈ ಎಲ್ಲಾ ಗುಣಗಳು ಒಂದೇ ಹಸುನಲ್ಲಿ ಹುಡುಕೊಂಡು ಹೋಗ್ಬೇಡಿ. ಆತರ ಮಾಡಿದ್ರೆ ನೀವು ಜನ್ಮದಲ್ಲಿ ನೀವು ಒಂದು ಒಳ್ಳೆ ಹಸುವನ್ನ ಖರೀದಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಸೃಷ್ಟಿನೇ ಹಾಗೆ, ಪರಿಪೂರ್ಣತೆ ಇರೋದಿಲ್ಲ, ಅಂತ ಹಸುಗಳು ಸೃಷ್ಟಿ ಇರೋದೇ ಇಲ್ಲ. ಹಾಗಾಗಿ ಇದ್ದಿದ್ರಲ್ಲಿ ಕಡಿಮೆ ಐ ಇರುವಂತ ಹಸುವನ್ನ ದಯವಿಟ್ಟು ಆಯ್ಕೆ ಮಾಡ್ಕೊಳ್ಳಿ. ಆಯ್ತು, ಲಕ್ಷಣಗಳು ನೋಡಿದ್ದಾಯ್ತು, ಎಲ್ಲಿಂದ ತರಬೇಕು ಅನ್ನೋದಕ್ಕೆ ಈಗಾಗಲೇ ನಾನು ಮುಂಚೆನೆ ಹೇಳಿದ್ದೆ. ಸಾಮಾನ್ಯವಾಗಿ ಸ್ವಾಭಾವಿಕ ಸ್ಥಳಗಳು, ಜಾತ್ರೆಗಳಿಗೆ ಹೋಗಿ, ಜಾನುವಾರು ಪ್ರದರ್ಶನಗಳಿಗೆ, ರಾಜ್ಯ ಮಟ್ಟದ್ದು ರಾಷ್ಟ್ರ ಮಟ್ಟದ ಜಾನುವಾರು ಪ್ರದರ್ಶನಗಳಾಗುತ್ತೆ. ಇನ್ನು ಕಾಯಿಸಿರೋ ರೈತರುಗಳಿರ್ತಾರೆ, ಅಂದ್ರೆ ಚಟ ಅವರಿಗೆ ಅಂತ ಆಸ ಸಾಕ್ಬೇಕು ಅನ್ನೋ ಚಟ ಇರುತ್ತೆ. ಇನ್ನು ಸರ್ಕಾರದ ಫಾರಂಗಳು ಸಹ ಇದೆ, ಅದ್ರ ಬಗ್ಗೆ ನಾನು ಕೊನೆಯಲ್ಲಿ ಹೇಳ್ತೀನಿ ಸರ್ಕಾರದ ಫಾರಂ ಬಗ್ಗೆ. ಇಲ್ಲೆಲ್ಲ ನಾವು ಹೋಗಿ ಹಸುವನ್ನ ಆಯ್ಕೆ ಮಾಡಿಕೊಂಡು ಬರಬಹುದು. ಇನ್ನು ಹೋರಿಯ ಆಯ್ಕೆಗೆ ಬರೋಣ, ಹಸು ಆಯ್ಕೆ ಮಾಡಿದ್ರಿ ಅಂತ ತಿಳ್ಕೋಣ. ಇನ್ನು ಹೋರಿಯ ಆಯ್ಕೆಗೆ ಬಂದ್ರೆ ಹಸುವಿನ ಆಯ್ಕೆಯಷ್ಟೇ ಪ್ರಾಮುಖ್ಯತೆಯನ್ನ ಹೋರಿಯ ಆಯ್ಕೆಗೆ ನಾವು ಕೊಡಬೇಕು. ಅದು ಅಲ್ಲದೆ ಪ್ರತಿಯೊಬ್ಬರು ಹೋರಿ ಸಾಕಾಣಿಕೆ ಮಾಡೋ ಅಂತ ಅವಶ್ಯಕತೆ ಖಂಡಿತ ಇಲ್ಲ. ಹಳ್ಳಿಯವರ ಭಾಷೆಯಲ್ಲಿ ಹೇಳೋದಾದ್ರೆ, ಹತ್ತಳ್ಳಿಗೆ ಒಂದು ಹೋರಿ ಸಾಕು ಮಗ ಅಂತ ಮುಂಚೆ ಹೇಳ್ತಿದ್ರು. ಒಂದೊಂದು ಊರಿಗೂ ಒಂದೊಂದು ಹೋರಿ ಬೇಡ, ಹತ್ತಳ್ಳಿಗೆ ಒಂದು ಹೋರಿ ಆದ್ರೆ ಸಾಕು. ಅದೂ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಪಶುಪಾಲನಾ ಇಲಾಖೆಯಿಂದ ಆಯಾ ಪ್ರದೇಶಗಳಿಗೆ ತಕ್ಕಂತೆ ಅಮೃತ್ ಮಹಲ್, ಹಳ್ಳಿಕಾರ್ನ ದಕ್ಷಿಣ ಭಾಗದಲ್ಲಿ, ನಮ್ಮ ರಾಜ್ಯ ದಕ್ಷಿಣ ಭಾಗದಲ್ಲಿ ಕಿಲಾರ್ ಮತ್ತೆ ದೇವಣಿ ಹೋರಿಯ ವೀರ್ಯ ನಳಿಕೆಗಳನ್ನ ಉತ್ತರ ಭಾಗದಲ್ಲಿ ನಾವು ಈಗಾಗಲೇ ಸಂಪೂರ್ಣವಾಗಿ ಸರಬರಾಜು ಮಾಡ್ತಾ ಇದ್ದೀವಿ. ಹಾಗಾಗ್ಬಿಟ್ಟು ನಿಮ್ಮ ಸಮೀಪದ ಪಶು ಚಿಕಿತ್ಸಾಲಯಕ್ಕೆ ಹೋಗಿ ಕೇಳಿ, ಅಕಸ್ಮಾತ್ ಡಾಕ್ಟರ್ ಅದಿಲ್ಲ ಅಂದ್ರೆ ಅವ್ರಿಗೆ ಹೇಳಿ ತರಿಸಿ ಸರ್ ದಯವಿಟ್ಟು ಅಂತ ಹೇಳಿ. ಅವರು ಸ್ಪಂದಿಸ್ತಾ ಇದ್ರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಉಪನಿರ್ದೇಶಕರ ಕಚೇರಿ ಅಂತ ಇರುತ್ತೆ, ಅಲ್ಲಿ ಬಂದು ಹೇಳಿ ಖಂಡಿತ ಅವರು ಸರಬರಾಜು ಮಾಡಿಸೋ ಅಂತ ವ್ಯವಸ್ಥೆನ ಮಾಡ್ತಾರೆ. ಇದು ಇಷ್ಟೆಲ್ಲ ಸಿದ್ಧತೆ ಆಯಿತು ಅಂದ್ರೆ ಹಸು ಬಂತು, ಹೋರಿ ಇದೆ ಅಥವಾ ಆಸ್ಪತ್ರೆ ಪಕ್ಕದಲ್ಲೇ ಇದೆ, ಆಸ್ಪತ್ರೆಯಲ್ಲಿ ವೀರ್ಯ ನಳಿಕೆ ಇದೆ ಅಂದ್ಮೇಲೆ ನಾವು ಸಂವರ್ಧನೆ ಬಗ್ಗೆ ಯೋಚನೆ ಮಾಡಬೇಕು. ಸಂವರ್ಧನೆ ಅಂದ್ರೆ ಏನು? ಕರುವನ್ನ ಉತ್ಪಾದನೆ ಮಾಡುವಂತದ್ದು. ಹಸು ಬೆದೆಗ್ ಬಂದಾಗ ಬೆದೆ ಕಟ್ಸಿ, ನಿಮ್ಮಲ್ಲೇ ಹುಟ್ಟಿದ ಹೆಣ್ಣು ಕರುಗಳೇನಾದ್ರು ಇದ್ರೆ ಸಾಮಾನ್ಯವಾಗವು 2-2.5 ವರ್ಷಕ್ಕೆ ಮೊದಲು ಬೆದೆಗ್ ಬರುತ್ತೆ. ಬೆದೆಗೆ ಬಂದಾಗ ಒಂದ್ಸತಿ ತಜ್ಞ ಪಶುವೈದ್ಯರಿಂದ ಗರ್ಭಕೋಶನ ಪರೀಕ್ಷೆ ಮಾಡಿಸಿ, ಆಮೇಲಿಂದ ಹಸುವಿನ ತಳಿಗೆ ಸಂಬಂಧಿಸಿದ ಹೋರಿಯ ವೀರ್ಯ ನಳಿಕೆಯನ್ನು ಮಾತ್ರ ಪ್ರಯೋಗ ಮಾಡಿಸಿ. ಅದಿಲ್ಲ ಅಂದ್ರೆ ಸಾ ಎಚ್ ಎಫ್ ಎ ಕುಡಿಸ, ಜರ್ಸಿನೆ ಕುಡಿಸ ಅಂತ ರೈತರು ಹೇಳ್ತಾರೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಒಂದು ಬೆದೆ ಮಿಸ್ ಆದ್ರೂ ಪರವಾಗಿಲ್ಲ, ಡಾಕ್ಟರ್ಗೆ ಹೇಳಿ ಮುಂದಿನ ಬೆದೆ ಅಷ್ಟು ರೆಡಿ ಮಾಡ್ಕೊಂಡಿರ್ಬೇಕು ಅಂತ ಅವ್ರಿಗೆ ಹೇಳ್ಬಿಟ್ಟು ಮುಂದಿನ ಬೆದೆನಲ್ಲಿ ಕೊಡಿಸಿ. ಇಲ್ಲ ಅದೇ ಬೆದೆ ಅಕ್ಕಪಕ್ಕ ಹೋರಿ ಇದೆ ಅಂದ್ರೆ ಆ ಬೆದೆ ವೇಸ್ಟ್ ಮಾಡಬೇಡಿ, ಆ ಹೋರಿಗೆ ಹೋಗಿ ಬಿಡಿಸಿ. ಆದ್ರೆ ನೀವು ಹೋರಿಗೆ ಕೊಡಸ ಆದ ಮೇಲೆ ಅಥವಾ ಬೆದೆಗೆ ಕೊಡಸ ಆದ ಮೇಲೆ ಮೊದಲು ಮಾಡಬೇಕಾದ ಕೆಲಸ ಏನಂತಂದ್ರೆ, ನಿಮ್ ಮನೆಗೆ ಹೋಗಿ ಕ್ಯಾಲೆಂಡರ್ ಅಲ್ಲಿ ಹೋರಿ ಸಂಖ್ಯೆ ನಾವು ಬರೀತೀವಿ, ಅದರಲ್ಲಿ ಹಳ್ಳಿ ಕಾರ್ 60ನೇ ನಂಬರ್ ಹೋರಿ ಅಂತ ಬರೆದಿರ್ತೀವಿ ನಾವು ಕೊಡೋ ಚೀಟಿನಲ್ಲಿ. ಅದನ್ನ ಕ್ಯಾಲೆಂಡರ್ ಅಲ್ಲಿ ಹೋರಿ ಕೊಡಿಸಿರೋ ದಿನಾಂಕ ಇರುತ್ತಲ್ಲ ಅದಕ್ಕೆ ರೌಂಡ್ ಆಫ್ ಮಾಡಿ ಅಲ್ಲಿ ಬರೆದು ಬಿಡಿ. ಅಲ್ಲಿಂದ 21 ದಿವಸಕ್ಕೆ ಇನ್ನೊಂದು ರೌಂಡ್ ಆಫ್ ಮಾಡಿ ಕ್ಯಾಲೆಂಡರ್ ಅಲ್ಲಿ, ತಿರ್ಗಾ 3 ತಿಂಗಳಿಗೆ ಇನ್ನೊಂದು ರೌಂಡ್ ಆಫ್ ಮಾಡಿ. ಹೋರಿ ತಳಿ ಸಂಖ್ಯೆನ ಯಾಕೆ ಬರೀಬೇಕು ಅನ್ನೋದನ್ನ ಕರು ಜನನ ಆದ ಟೈಮ್ ಅಲ್ಲಿ ನಾನು ಹೇಳ್ತೀನಿ. ಈಗ ಮೊದಲನೇ ತಾರೀಖು ಗುರುತು ಮಾಡ್ತಿರಲ್ಲ ಅದು ಯಾವಾಗ ಹೋರಿ ಕೊಡಿಸಿದೀರಾ ಅಂತ ನಿಮಗೆ ದಾಖಲೆ ಇದೆ, ಯಾವಾಗ ಕರು ಹಾಕಬಹುದು ಅಂತ ನಿಮಗೆ ದಾಖಲೆ ಸಿಕ್ಕತ್ತೆ. ಮತ್ತೆ 21 ದಿವಸಕ್ಕೆ ಏನಾದ್ರೂ ತಿರ್ಗಾ ಬೆದೆಗೆ ಬರುತ್ತಾ ಅಂತ ಆ ಕಡೆ ಈ ಕಡೆ 2 ದಿವಸ ನೋಡಿ ಏನಾದ್ರು ಅನುಮಾನ ಬಂದ್ರೆ ಡಾಕ್ಟರ್ ಹೇಳಿ. ಇನ್ನು 3ನೇ ತಿಂಗಳಿಗೆ ಏನ್ ಮಾಡಬೇಕು ಅಂತ ರೈತರಿಗೆಲ್ಲ ಗೊತ್ತೇ ಇದೆ. ಏನ್ ಮಾಡಬೇಕು? ಗರ್ಭ ತಪಾಸಣೆ ಮಾಡಿಸ್ಬೇಕು. ಆದ್ರೆ ರೈತರು ಸಾಮಾನ್ಯ ಗರ್ಭ ತಪಾಸಣೆ ಮಾಡಿಸಲ್ಲ. ಯಾರು ಹೋಗ್ತಿದ್ರೆ ಹೇಳ್ತಾರೆ ಏನಂತಾರೆ ರೈತರು, ನಾನು ಕೇಳಿದೀನಿ, ಬೆಡಕಲ ಕೈ ಹಾಕಿಸ್ಬೇಡ, ಡಾಕ್ಟರ್ ಕೈ ಹಾಕಿ ಎಳಗಬ್ಬವ ಕಲ್ಸಿ ಮೊಸರ ಮಾಡ್ಬಿಡ್ತಾರೆ, ಆ ಪಾಟಿ ಕಷ್ಟ ಬಿದ್ದಿದ್ಯಾ, ಯಾಕೆ ಕಲಿಕ್ ಹೋಗ್ತಿದ್ಯಾ, ರೋಮ್ ಕತ್ತರಿಸದೆ ಅಂದ್ರೆ ರೋಮ ಹೊಳಪ್ ಬಂದಿದೆ ಅಂತ, ಅವ್ರು ಮೈ ಹೊಳಪ್ ಬಂದದೆ, ಆಲ್ಕರಿಯಕ್ಕೆ ಕೂಡ್ತಾ ಇಲ್ಲ ಅಂದ್ಮೇಲೆ ಗಬ್ಬೆ ಅಂತಾರೆ. ಆದ್ರೆ ಇದು ಪ್ರತಿ ಬಾರಿ ನಿಜ ಆಗಲ್ಲ ಅನ್ನೋದನ್ನ ನಾನು ರೈತರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಕೆಲವು ಸತಿ ರೈತರು ಗರ್ಭ ಇಲ್ಲದೆ ಇದ್ರೂ ಗಬ್ಬ ಇದೆ ಅಂತ ಹೇಳಿ ಚೆನ್ನಾಗಿ ಮೇವು ಅಂದ್ರೆ ಅವೆಲ್ಲ ಖರ್ಚೆ, ಒಂದು ತಿಂಡಿ ಕೊಡೋದು ಒಂದು ಹುಲ್ಲು ಹೊರೆ ಹಾಕೋದು ಖರ್ಚೆನೆ, ನಷ್ಟ ಮಾಡ್ಕೊಂಡಿರುವಂತ ರೈತರನ್ನ ನಾನು ನೋಡಿದ್ದೀನಿ. ಇದಕ್ಕೆಲ್ಲ ಪರಿಹಾರ ಅಂತಂದ್ರೆ ಗರ್ಭ ತಪಾಸಣೆ, ಗರ್ಭ ತಪಾಸಣೆ ಮಾಡಿಸ್ಬೇಕು. ಗರ್ಭ ಇಲ್ಲದೆ ಇದ್ರೆ ಕೂಡಲೇ ಅದಕ್ಕೆ ಪರಿಹಾರನ ಕಂಡ್ಕೋಬೇಕು. ಮತ್ತೆ ಕೆಲವು ಸತಿ ಏನಾಗುತ್ತೆ, ಕೆಲವು ಸತಿ ಗಬ್ಬ ಕಟ್ಟಲ್ಲ, ಒಂದ್ ಸತಿ ಆಯ್ತು, 2 ಸತಿ ಆಯ್ತು, 3 ಸತಿ ಆಯ್ತು. ಆಗ ರೈತರ ಡೈಲಾಗ್ ಒಂದೇನೆ, ಕಟ್ಲಾಗ ಬಡ್ಡಿದ ಗಾಡಿಗೆ ಗಬ್ಬು ಆಯ್ತದೆ ಅಂತಾನು ಒಬ್ಬ ರೈತ, ಒಸಿ ಸುಂಡಿಸ್ಲ ಮೇವು ನೀರು ಕೊಡ್ಬೇಡಕಲ್ಲ ಗಬ್ಬು ಆಯ್ತದೆ ಅಂತ. ಆದ್ರೆ ಇವ್ಯಾವ ನಿಜ ಅಲ್ಲ. ಇದು ದಯವಿಟ್ಟು ಇಂತ ಸಮಯದಲ್ಲಿ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸಿ. 3 ತಿಂಗಳಾಯ್ತು ಗರ್ಭ ಪರೀಕ್ಷೆ ಮಾಡಿಸಿದ್ರಿ, 5 ತಿಂಗಳಲ್ಲಿ ದಯವಿಟ್ಟು ಜಂತುನಾಶಕ ಔಷಧನ ಕುಡಿಸಿ. ಯಾವುದಕ್ಕೆ? ಹಸುವಿಗೆ ಜಂತುನಾಶಕ ಔಷಧ ಕುಡಿಸಿ. 6ನೇ ತಿಂಗಳಲ್ಲಿ ಲಸಿಕೆಗಳ ಪ್ರಯೋಗನ ಮಾಡಿಸ್ಬೇಕು. ಏನಂದ್ರೆ ಚಪ್ಪೆ ರೋಗ, ಕಾಲ್ಬಾಯಿ ಜ್ವರ ಏನಾದ್ರು ಇದ್ರೆ ಸುತ್ತಮುತ್ತ ಅದನ್ನ ಹಸುವಿಗೆ ಪ್ರಯೋಗ ಮಾಡಿಸ್ಬೇಕು. ಸಾಮಾನ್ಯವಾಗಿ ರೈತರು ಮಾಡಿಸಲ್ಲ, ಕಂದಾಕ್ ಬಿಡ್ತದೆ ಬೆಡಕಲ ಅಂತಾರೆ. ಅದೇನೆ ಅವ್ರ ಮನೇಲೆ ಅವ್ರ ಹೆಂಗಸರಾದ್ರೆ ಕರೆಕ್ಟ್ ಆಗಿ 7ನೇ ತಿಂಗಳಿಗೆ 8ನೇ ತಿಂಗಳಿಗೆ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ತಾರೆ. ಇದು ಖಂಡಿತ ಕಂದ ಹಾಕಲ್ಲ. ಯಾಕೆ ಮನುಷ್ಯರು ಉದಾಹರಣೆ ಕೊಟ್ಟೆ ಅಂತಂದ್ರೆ, ನಾವು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತನ್ಬಿಟ್ಟು ಬೇರೆ ಬೇರೆ ವ್ಯಾಕ್ಸಿನೇಷನ್ ನ ತಾಯಿ ಕೊಡಿಸ್ತೀವಿ. ಹಾಗೆ ಕರು ಚೆನ್ನಾಗಿರ್ಬೇಕು ಅಂದ್ರೆ ಗರ್ಭದ ರಾಸಿಗೆ ಕೆಲವು ಇಂಜೆಕ್ಷನ್ ಗಳನ್ನ ಮಾಡಲೇಬೇಕಾಗತ್ತೆ. ದಯವಿಟ್ಟು ಮಾಡಿಸಿ. ಇನ್ನು 7ನೇ ತಿಂಗಳಲ್ಲಿ ಹಾಲನ್ನ ಕರೆಯೋದನ್ನ ನಿಲ್ಲಿಸಬೇಕು. ಆದ್ರೆ ಹಳ್ಳಿಕಾರ ಅಮೃತ ಮಾಲಗಳಲ್ಲಿ ಈ ಸಮಸ್ಯೆ ಸಾಮಾನ್ಯವಾಗಿ ಕಂಡು ಬರೋಲ್ಲ. ವಿಷ ತಳಿಯಸಲಾದ್ರೆ 7ನೇ ತಿಂಗಳಲ್ಲಿ ನಿಲ್ಲಿಸಬೇಕು. ಯಾಕಂದ್ರೆ ಇವು ಬಹಳ ಕಡಿಮೆ ಹಾಲು ಉತ್ಪಾದನೆ ಮಾಡೋದ್ರಿಂದ ಸಾಮಾನ್ಯವಾಗಿ 3ನೇ ತಿಂಗಳಲ್ಲೇ 4ನೇ ತಿಂಗಳಲ್ಲೇ ಚೆಚ್ಚಲು ಒಣಗೋಗುತ್ತೆ. ಅಕಸ್ಮಾತ್ ಹಾಲು ಕರಿತಾನೇ ಇದ್ರೆ 7ನೇ ತಿಂಗಳಿಗೆ ದಯವಿಟ್ಟು ನಿಲ್ಲಿಸ್ಬಿಡಿ. ಇನ್ನು ಇಲ್ಲಿಂದ ಮುಂದೆ ಆಹಾರದ ಅವಶ್ಯಕತೆ ಜಾಸ್ತಿ ಬೇಕಾಗುತ್ತೆ, ಅದರ ಬಗ್ಗೆ ಇನ್ನೊಬ್ಬರು ಮಾತಾಡ್ತಾರೆ. ಕೆಲವು ಹಸುಗಳಲ್ಲಿ ಈ ಸಮಯದಲ್ಲಿ ಅಂದ್ರೆ 7ನೇ ತಿಂಗಳಾಗಿ 8.5 ತಿಂಗಳ ಸಮಯದಲ್ಲಿ ನಂಡು ಬರೋದು ಅಂತಾರೆ ರೈತರು. ನಂಡು ಬರೋದು ಅಂದ್ರೆ ಕೆಂಪದ ಚೆಂಡನ ಆಕಾರವಾಗಿ ಮಡ್ಲಿಂದ ಆಚೆ ಕಾಣುತ್ತೆ. ಇದು ಗರ್ಭಕೋಶ ಜಾರ್ತು ಜಾರ್ತು ಅಂತಾರೆ. ಈ ತರ ಇದ್ದಾಗ ಆಗ ಏನು ಜಾಸ್ತಿ ಚಿಕಿತ್ಸೆ ಮಾಡಿಸ್ಬೇಡಿ. ಹಸುವನ್ನ ಉಲ್ಟಾ ಕಟ್ಟಿ ಅಂದ್ರೆ ಹಿಂಗಾಲುಗಳನ್ನ ಸ್ವಲ್ಪ ಮೇಲ್ ಬರೋ ಹಾಗೆ ಮಣ್ಣು ಹೊಡಿಬಹುದು ಅಥವಾ ಒಂದ್ ಗಾಡಿ ಮರಳು ಹೊಡೆಯಿರಿ. ಹಿಂಭಾಗ ಹಿಂದ್ಗಾಲುಗಳು ಮೇಲ್ ಬರೋ ಹಂಗೆ ಮಾಡಿ ಮಲಗದಾಗ ಸ್ವಲ್ಪ ಏಳ್ಸಿ ಇಷ್ಟೇ. ಇನ್ನು ಮುಂದೆ ಕರು ಹಾಕಿದಾಗ ಮುಂದಿನ ಚಿಕಿತ್ಸೆ ಮಾಡ್ಕೋಬಹುದು. ಇಲ್ಲಿಂದ ಮುಂದಕ್ಕೆ 8.5 ತಿಂಗಳು ಆಗ್ತಿದ್ದ ಹಾಗೇನೆ ಇಲುಕ್ ಮುರಿಯೋದು ಅಂತ ಹಳ್ಳ ಬೀಳತ್ತೆ. ಅಲ್ಲಿಂದ ಮುಂದೆ ಬಹಳ ಎಚ್ಚರವಾಗಿರಿ. ಹಾಯೋ ಅಂತ ಒದಿಯೋ ಅಂತ ಎತ್ತುಗಳ ಹತ್ರ ಕಟ್ಟಬೇಡಿ. ಇನ್ನು 4-5 ದಿವಸ ಇದೆ ಕರು ಹಾಕಕ್ಕೆ ಅಂದ್ರೆ ಕೆಚ್ಚಲಿಗೆ ಹಾಲು ಇಳಿಯುತ್ತೆ. ಆಮೇಲಿಂದ ಮೊಲತೊಟ್ಟು ಹಾಲು ಇಳಿಯುತ್ತೆ ಅಂದ್ರೆ 24 ಗಂಟೆಯೊಳಗೆ ಕರು ಹಾಕುತ್ತೆ ಅಂತ. ಮೊಲತೊಟ್ಟಿಗೆ ಹಾಲು ಇಳಿದ ಮೇಲೆ ದಯವಿಟ್ಟು ಬೀಗರೂಟ ಅಂತ ಮನೆ ಮಂದಿ ಎಲ್ಲ ಲಾರಿ ಹತ್ತಬೇಡಿ. ಒಬ್ಬರಾದ್ರೂ ಹಸುವಿನ ಜೊತೆ ಇರಿ. ಯಾವುದೇ ಸಮಯದಲ್ಲಿ ಅಂದ್ರೆ 8 ತಿಂಗಳಿಂದ 9 ತಿಂಗಳ ತನಕ ಯಾವುದೇ ಸಮಯದಲ್ಲಿ ಕೆಚ್ಚಲು ಒಣಗೋದ್ರೆ ಬಿಡ್ತಾ ಇರೋ ಕೆಚ್ಚಲು ಒಣಗ್ತಾ ಹೋದ್ರೆ ಮಡ್ಲು ಒಣಗೋಗ್ತಾ ಇದ್ರೆ ಅಂದ್ರೆ ಮಡ್ಲೂ ಬಿಡ್ತಾ ಇರತ್ತೆ ಅಂದ್ರೆ ಮಡ್ಲು ಅಂದ್ರೆ ಯೋನಿ ಭಾಗ ಒಣಗ್ತಾ ಇದ್ರೆ ಅಥವಾ ಸುಂಡ್ತಾ ಇದ್ರೆ ಅಂದ್ರೆ ಸುಕ್ಕು ಬರ್ತಾ ಇದ್ರೆ ದಯವಿಟ್ಟು ಡಾಕ್ಟರ್ಗೆ ಹೇಳಿ. ಕೆಚ್ಚಲು ಒಣಗದಾಗ್ಲಿ ಮಡ್ಲು ಸುಂಡದಾಗ್ಲಿ ಸಾಮಾನ್ಯವಾಗಿ ಗರ್ಭದಲ್ಲಿರುವಂತಹ ಕರುಗೆ ಏನಾದ್ರು ತೊಂದರೆ ಆದ್ರೆ ಇದು ಬಾಹ್ಯವಾಗಿ ಲಕ್ಷಣಗಳನ್ನು ಕಾಣಿಸ್ಕೊಡುತ್ತೆ. 8 ತಿಂಗಳ ಆದ್ಮೇಲೆ ಮಡ್ಲು ಊದ್ಕೊಂಡು ಹೊಳಿತಾ ಇರಬೇಕು. ಕೆಲವು ಸತಿ ಅದರಲ್ಲಿ ಗೀರ್ ಗೀರ್ ಕಂಡು ಬಂದ್ರೆ ತಕ್ಷಣ ಡಾಕ್ಟರ್ಗೆ ಹೇಳಿ, ಯಾಕಂದ್ರೆ ಗೀರ್ ಗೀರ್ ಕಂಡು ಬಂದ್ರಲ್ಲಿ ಸಾಮಾನ್ಯವಾಗಿ ಗರ್ಭಕೋಶ ನುಲಿದಿರುವಂತ ಸಾಧ್ಯತೆ ಇದೆ. ಹಸು ಮಲಗದು ಏಳದು ನಿಂತಲ್ಲೇ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತು ಅಂದ್ರೆ ಹೆರಿಗೆ ನೋವು ಬಂದಿದೆ ಅಂತಾನೆ ಅರ್ಥ. ಅವಾಗ ಏನ್ ಮಾಡ್ಬೇಕು, ಹೆರಿಗೆ ನೋವು ಬಂದಾಗ ವಾರ್ಡ್ ಇಂದ ಲೇಬರ್ ವಾರ್ಡ್ಗೆ ಶಿಫ್ಟ್ ಮಾಡ್ಬಿಡ್ಬೇಕು. ಆದ್ರೆ ನಮ್ಮ ಹಸುಗೆ ವಾರ್ಡು ಲೇಬರ್ ವಾರ್ಡು ಎಲ್ಲ ಕೊಟ್ಟಿಗೆನೆ, ಇರೋ ವಾರ್ಡ್ ಅನ್ನೇ ಲೇಬರ್ ವಾರ್ಡ್ ಆಗಿ ದಯವಿಟ್ಟು ಪರಿವರ್ತನೆ ಮಾಡಿ ನೀವು. ಸೊ ಹಸುಗೂ ಸ್ವಲ್ಪ ಅನುಕೂಲ ಮಾಡಿಕೊಡಿ. ಕೆಳಗಡೆ ಹುಲ್ಲನ್ನ ಮೆತ್ತಗೆ ಹಾಸಿ, ಎತ್ತಿ ಕಟ್ಟಕ್ಕೆ ಗೂಟ ಗೀಟ ಏನಾರಿದ್ರೆ ದಯವಿಟ್ಟು ಅದೆಲ್ಲ ಕಿತ್ತಾಕಿ. ಮತ್ತೆ ಮೂಲೆಯಲ್ಲಿ ಸಾಮಾನ್ಯವಾಗಿ ರೈತರು ಮಂಕರಿ ದಬಾಕಕ್ಕೆ ಅಂತ ಒಂದು ಸೈಜ್ಗಲ್ಲಿ ಇಟ್ಟಿರ್ತಾರೆ, ಅದನ್ನ ಸ್ವಲ್ಪ ಆಚೆಗೆ ಹಾಕಿ. ಮತ್ತೆ ಹಸುನ ಮೂಗ್ದಾರ ಕತ್ನೂರಿ ಎರಡು ಸೇರಿ ಹಗ್ಗ ಕಟ್ಟಿರ್ತಾರೆ, ಅದನ್ನ ಬಿಚ್ಚಿ ಬಿಚ್ಚಿಬಿಟ್ಟು ಕತ್ನೂರಿಗೆ ಮಾತ್ರ ಹಗ್ಗ ಕಟ್ಬಿಟ್ಟು ಸಡಿಲವಾಗಿ ಕಟ್ಟಿ. ಯಾಕಂದ್ರೆ ಹಸು ಹೆರಿಗೆ ನೋವು ಬಂದಾಗ ಯಾವ ತರ ಆಡತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಕೆಲವು ಸುತ್ತು ಅಲ್ಲೇ ಗಿರ ಗಿರ ಗಿರ ಅಂತ ತಿರುಗುತ್ತೆ. ಮೂಗ್ದಾರ ಕತ್ನೂರಿ ಎರಡೂ ಇದ್ರೆ ನೇಣ ಹಾಕೊಂಡ್ರೆ ಸತ್ತಿರೋ ಅಂತ ಉದಾಹರಣೆ ನನಗೆ ಕೊತ್ತತ್ತಿನಲ್ಲಿ ಅನುಭವ ಆಗಿದೆ. ಇದೇ ತರ ಒಂದ್ಸತಿ ಸಕಲೇಶ್ಪುರದಲ್ಲಿ ನಾನು ಹೋಗಿ ಕರು ತೆಗೆಯುವಷ್ಟರಲ್ಲೇನೆ ಎತ್ತು ಒಂದು ಗೂಟದ ಮೇಲೆ ಬಿದ್ದು ಗೂಟ ಹೊಟ್ಟೆ ಒಳಗೆ ಹೋಗಿದ್ದು ನಾನು ನೋಡಿದ್ದೀನಿ. ಹಾಗಾಗ್ಬಿಟ್ಟು ಇವೆಲ್ಲ ಮಾಡಿ ಹಸು ಸಾಮಾನ್ಯವಾಗಿ ಮಲಕೊಂಡು ಕರು ಹಾಕುತ್ತೆ. ಅಕಸ್ಮಾತ್ ನಿಂತ್ಕೊಂಡು ಕರು ಆಗ್ತಾ ಇದ್ರೆ ಕೆಲವು ರೈತರು ಕೆಡಗ್ಲ ಅನ್ಬಿಟ್ಟು ಬೆನ್ನ ಹತ್ರ ಅದುಮ್ತಿರ್ತಾರೆ, ಕಾಲಿಗೆ ಹಗ್ಗ ಕಟ್ಟಿರ್ತಾರೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಏನಂದ್ರೆ ನಿಂತ್ಕೊಂಡು ಕರ ಆಗ್ತಾ ಇದ್ರೆ ಕರ ಆಚೆಗೆ ಬರ್ತಿದ್ದಂಗೆ ಸ್ವಲ್ಪ ಒಂದು ಮಂಕರಿ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ತಬ್ಬಿಕೊಂಡು ಕರನ ಕೆಳಗೆ ಕೆಡಕೊಳ್ಳಿ. ಕರು ಹಾಕುವಾಗ ಸಾಮಾನ್ಯವಾಗಿ ಡಾಕ್ಟರ್ ಇದ್ರೆ ಒಳ್ಳೇದು. ಅಕಸ್ಮಾತ್ ಇಲ್ಲ ಅಂದ್ರೆ ಯಾವಾಗ ಕರಿಲೇಬೇಕು ಅನ್ನೋದನ್ನ ಈಗ ನಿಮ್ಗೆ ಮಾಹಿತಿ ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ಉಚ್ಚೆಪಟ್ಲು ಅಂತ ತಮ್ಗೆಲ್ಲ ಗೊತ್ತು, ಉಚ್ಚೆಪಟ್ಲು ಒಡೆದು ಅರ್ಧ ಗಂಟೆ ಆದ್ರೂ ಏನೂ ಕಾಣ್ಲಿಲ್ಲ, ಹಸ ಮುಲುಕ್ತಾ ಇದೆ, ಗರ್ಭದ ನೀರ್ ಬರ್ತಾ ಇದೆ ಅಂದ್ರೆ ದಯವಿಟ್ಟು ಡಾಕ್ಟರ್ನ ಕರೆದು ಬಿಡಿ. ಕಾಲ್ ಬರುತ್ತೆ ಮುಂದಿನ ಕಾಲೋ ಹಿಂದಿನ ಕಾಲೋ, ಕಾಲ್ ಬಂದ್ಮೇಲೆ ಅರ್ಧ ಗಂಟೆ ಆದ್ರೂ ತಲೆ ಕಾಣ್ಲಿಲ್ಲ, ದಯವಿಟ್ಟು ಡಾಕ್ಟರ್ನ ಕರೀರಿ. ಕಾಲು ತಲೆ ಬಂದ್ಮೇಲೆ ಅನುಭವ ಇರೋರು ಆಚೆಗೆ ಹೇಳ್ಕೋಬಹುದು. ಹಿಂದಿನ ಕಾಲ್ ಬಂದಾಗ ಸ್ವಲ್ಪ ಜೋಪಾನ ಇಡಿ, ಯಾಕಂದ್ರೆ ಹಿಂದಿನ ಕಾಲ್ ಬಂದಾಗ ಹೊಕ್ಕಳು ಬಳ್ಳಿ ಏನಾದ್ರು ಕತ್ತರಿಸ ಹೋಗ್ಬಿಟ್ರೆ ತಲೆ ಒಳಗಡೆ ಏನೇ ಇರುತ್ತೆ ಕರ ನೀರು ಕುಡಿದ್ಬಿಟ್ಟು ಸತ್ತೋಗ್ಬಿಡುತ್ತೆ. ಕರುಗಳ ಪಾಲನೆ ಬಗ್ಗೆ ಡಾಕ್ಟರ್ ರಾಜನ್ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ. ಗಿಣ್ಣಾಲ್ ಕುಡಿಸಿದ ನಂತರ ಕರುವಿನ ಬಗ್ಗೆ ಗಮನ ಹರಿಸಿ. ಈಗ ಕರು ಹುಟ್ಟತಾನೆ ಕುರುಡಿರೋದು, ಕರ ಸೆಗಣಿ ಹಾಕಕ್ಕೆ ಜಾಗ ಇಲ್ಲದೆ ಇರುವಂತದ್ದು, ಹರ್ನಿಯ ಅಂದ್ರೆ ಚೆಂಡನಂತ ಹೊಕ್ಕಳತ್ರ ಇರುವಂತದ್ದು, ಸೊಟ್ಟ ಕಾಲಿರೋದು, ಮೇಲಕ್ಕೆತ್ತದ ಗೊರಸಿರುವಂತದ್ದು, ಕತ್ರಿ ಕಾಲಿ ಇರುವಂತದ್ದು, ಅಸಮರ್ಪಕ ತುಟಿಗಳು ಅಂದ್ರೆ ಅಲ್ಕಿಸಿಯೋದು, ಇವೆಲ್ಲ ಇದ್ರೆ ದಯವಿಟ್ಟು ಡಾಕ್ಟರ್ ತಿಳಿಸಿ. ನಾನು ಆಗ್ಲೇ ಹೇಳಿದೆ, ಓ ಈ ಸಂಖ್ಯೆ ಕ್ಯಾಲೆಂಡರ್ ಬರೆದಿಡಿ ಅಂತ, ಅದನ್ನ ಮರೀದೇ ತನ್ನಿ. ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಅನುವಂಶಿಕವಾಗಿ ಬರುವಂತ ಗುಣಗಳು, ಹಾಗಾಗಿ ಪದೇ ಪದೇ ಅದೇ ಹೋರಿಯಿಂದ ಇಂತ ಕರ ಹುಟ್ಟತಾ ಇದ್ರೆ ಆ ಹೋರಿಗೆ ನಾವು ಕತ್ರಿ ಹಾಕ್ತೀವಿ. ಕತ್ರಿ ಹಾಕ್ತೀವಿ ಅಂದ್ರೆ ಇಡ ಮಾಡ್ಬಿಟ್ಟು ಆ ಹೋರಿಯ ವೀರ್ಯವನ್ನ ನಾವು ಸರಬರಾಜು ಮಾಡೋದಿಲ್ಲ. ಅಪ್ಪಿ ತಪ್ಪಿ ಕೆಲವು ಹಸುಗಳಲ್ಲಿ ಗಿಣ್ಣಾಲೆ ಬರಲ್ಲ, ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ರೈತರು? ಬಹಳ ಸುಲಭ, ಒಂದು ಕೋಳಿ ಮೊಟ್ಟೆ ಬಿಳಿ ಭಾಗ ಮಾತ್ರ ತಗೊಳ್ಳಿ, ಹರಳೆಣ್ಣೆ 2 ಚಮಚ, 1 ಚಮಚ ಜೇನುತುಪ್ಪ, ಅರ್ಧ ಲೋಟ ಹಾಲು, ಅರ್ಧ ಲೋಟ ನೀರು, ಕಾಯಿಸಾರಿಸಿದ ನೀರು, ಕಾಯಿಸಾರಿಸಿದ ಹಾಲು, ಕೆನೆ ತೆಗೆದು ಬಿಡಿ. ಇದನ್ನ ತಾವು ಕರುಗೆ ಕುಡಿಸಬಹುದು. ಕರು ಹಾಕದ್ಮೇಲೆ 2-3 ದಿವಸ ಬಹಳ ಜೋಪಾನವಾಗಿ ಗಮನಿಸ್ತಾ ಇರಿ. 3-4 ಗಂಟೆ ಕಳೆದ್ರೂ ಗಂಜಲ ತೊಪ್ಪೆ ಹಾಕಲಿಲ್ಲ ಅಂದ್ರೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗಿದೆ ಅಂತ, ಮುಂದೆ ಏನೋ ತೊಂದರೆ ಆಗ್ಬಹುದು ಅಂತ. ಮತ್ತೆ ಇನ್ನೊಂದೇನಂದ್ರೆ 4-8 ಗಂಟೆ ತನಕ ಸಮಯ ಇದೆ ಸತ್ತೆ ಬೀಳಕ್ಕೆ, ದಯವಿಟ್ಟು ಇದಕ್ಕೆ ಅರ್ಜೆಂಟ್ ಮಾಡಬೇಡಿ. ಸತ್ತೆ ಬೀಳೋ ತನಕ ಹಾಲು ಕರಿಬಾರ್ದು ಅಂತ ತಪ್ಪು ಅಭಿಪ್ರಾಯ ಇದೆ, ಇದು ತಪ್ಪು. ಕರ ಹಾಕದ ತಕ್ಷಣ ಕೆಚ್ಚಲು ತೊಳಿರಿ, ಹಾಲ್ ಕರೀರಿ, ಕರುನ ಬಿಡಿ. ಕೆಲವರು ಸಾರ್ ಮೈ ತೊಳಿದೆ ಹಾಲ್ ಕರಿಯಕ್ಕಾಗತ್ತಾ ಅಂತಾರೆ, ಸತ್ತೆ ಬಿದ್ಮೇಲೆ ಇನ್ನೊಂದ್ಸತಿ ತೊಳಿರಿ ಸ್ವಾಮಿ ದಯವಿಟ್ಟು. ಫಸ್ಟ್ ಕೆಚ್ಚಲು ತೊಳಿರಿ ಹಾಲನ್ನ, ಅದನ್ನ ಸಡ್ಲ ಮಾಡಿ ಕರುಗೆ ಚೆನ್ನಾಗಿ ಕುಡಿಸಿ. ಮತ್ತೆ 2ನೇ ದಿವಸ ಆದ್ಮೇಲೆ ಕೆಲವು ಸತಿ ಗರ್ಭಕೋಶ ಜಾರಬಹುದು, ಸ್ವಲ್ಪ ಗಮನ ಇರಲಿ. ಇದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೆ, ಗರ್ಭಕೋಶ ಜಾರದಾಗ ಟೀ ಮೊಸರಲ್ಲಿ ಏನಾಯ್ತು ಅಂತ ಬಾಟ್ಲಿ ಇಟ್ಟಿತ್ತು. ದಯವಿಟ್ಟು ಇಂತಹ ಸಮಯದಲ್ಲಿ ಡಾಕ್ಟರ್ನೇ ಕರೆಸಿ ರೆಡ್ ಕಸ್ಬಿಗಳ ಕೈಲಿ ಕೆಲಸ ಮಾಡಿಸಬೇಡಿ. ಕರುಗಳಿಗೆ ಸಾಕಷ್ಟು ಹಾಲು ಕುಡಿಸಬೇಕು. ಕೆಲವರು ಏನ್ ಮಾಡ್ತಾರೆ, 1-1.5 ವರ್ಷದ ತನಕ ಕರುಗಳನ್ನ ತಾಯಿ ಎದೆಗೆ ಬಿಡ್ತಾರೆ. ಇದು ಒಂದು ತಪ್ಪು ಅಂತ ನನಗನ್ನಿಸ್ತು. ಯಾಕಂದ್ರೆ ನಾವು ದೇವನಹಳ್ಳಿಯಲ್ಲಿ ನೋಡುದು ಏರ್ಪೋರ್ಟ್ ರೋಡಲ್ಲಿ 1.5 ವರ್ಷದ ಕರು ತಾಯಿ ಹಾಲು ಕುಡಿತಾ ಇತ್ತು. ಇದರಲ್ಲಿ ಏನಾಗುತ್ತೆ ಅಂದ್ರೆ ಮುಂದೆ ಬೆದೆಗೆ ಬರೋದು ನಿಧಾನವಾಗ್ತಾ ಇರುತ್ತೆ, ಸಕ್ಲಿಂಗ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಎದೆ ಹಾಲು ಕುಡಿತಾ ಇದ್ದಷ್ಟು ದಿನವೂ ಅವು ಬೆದೆಗೆ ಬರೋದಿಲ್ಲ. 1-3 ವರ್ಷ 4 ವರ್ಷಕ್ಕೆ ಒಂದು ಕರು ಪಡಿತಾ ಇರ್ತಾರೆ, ದಯವಿಟ್ಟು ಹಾಲು ಎಷ್ಟು ಬೇಕಾದ್ರೆ ಕೊಡಿಸಿ, 4 ತಿಂಗಳ ತನಕ ಎದೆಗೆ ಬಿಡಿ, ಆಮೇಲೆ ಬೇಕಾದ್ರೆ ಕರೆದು ಕುಡಿಸಿ. ಸರ್ಕಾರ ಸಹ ಈ ನಿಟ್ಟಲ್ಲಿ ಸಾಕಷ್ಟು ಶ್ರಮ ವಹಿಸ್ತಾ ಇದೆ. ಇವಾಗ ತುಮಕೂರು ಜಿಲ್ಲೆಯ ಕುಣಿಕೇಂದ್ರದಲ್ಲಿ ಹಳ್ಳಿಕಾರ್ ಫಾರಂ ಮಾಡಿದೆ, ಅಜ್ಜಂಪುರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರದಲ್ಲಿ ಅಮೃತ್ ಮಾಲ್ ಇದೆ, ಕಿಲಾರ್ ಫಾರಂ ಬಂಕಾಪುರದಲ್ಲಿದೆ. ಆದ್ರೆ ನೋಡಿ ರೈತರೇ, ಸರ್ಕಾರ ಏನೇ ಮಾಡ್ತಾ ಇದ್ರು ನಿಮ್ಮ ಪಾತ್ರ ಬಹಳ ದೊಡ್ಡದು. ಕಳೆದ 50 ವರ್ಷದ ಚಿತ್ರಣ ನೋಡಿದ್ರೆ ಇದು ನಮಗೆ ಬಹಳ ಸ್ಪಷ್ಟವಾಗುತ್ತೆ. ದೇಶೀ ತಳಿಗಳ ಸಂವರ್ಧನೆ ಫಾರಂಗಳಿಂತ ಚೆನ್ನಾಗಿ ರೈತ ಸಮುದಾಯದಲ್ಲಿ ಆಗಿದೆ, ನಮಗೂ ಗೊತ್ತು ನಿಮಗೂ ಗೊತ್ತು. ಒಂದು ಹಳ್ಳಿಯಲ್ಲಿ ಒಂದು ವರ್ಷಕ್ಕೆ 5-10 ಕರು ಉತ್ಪಾದನೆ ಆದರೂ ಸಾಕು ಸ್ವಾಮಿ. ಆದ್ರೆ ಹೌದು, ರೈತರಿಗೆ ಸರ್ಕಾರ ಸಹಕಾರ ಬೇಕು. ನೋಡಿ, ಹೋರಿ ಚಿಕ್ಕಣ್ಣ ಅಂತವರು ಯಾವುದೇ ಸರ್ಕಾರ ಸಹಾಯನ ಅಪೇಕ್ಷೆ ಮಾಡ್ಕೊಂಡು ಸುಮ್ಮನೆ ಕೂತಿದ್ರೆ ರೈತರೇ ಇವತ್ತು ಅಂತ ಕರುಗಳನ್ನು ನಿಮಗೆ ಸಿಗ್ತಾ ಇರಲಿಲ್ಲ. ಹಾಗಾಗ್ಬಿಟ್ಟು ಹೋರಿ ಚಿಕ್ಕಣ್ಣಂತರ ನೀವು ಮನಸ್ಸು ಮಾಡಿ ಮುನ್ನಗ್ಗಿ ಯಶಸ್ವಿಯಾಗಿ. ಅನುಕೂಲ ಆಯ್ತು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಎಳೆಗರುಂ ಎತ್ತಾಗದೆ ಈ ಕುರಿತಂತೆ ಪಶುವೈದ್ಯರಾದ ಡಾಕ್ಟರ್ ಆರ್ವಿ ರಾಘವ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದ್ರಲ್ಲ. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹೋರಿ ಕರುಗಳ ಉತ್ಪಾದನೆ ಈ ಕುರಿತಂತೆ ಹೊಸ ಮಾವಿನಕೆರೆ ಗ್ರಾಮದ ಕೃಷಿಕ ಹೋರಿ ಕರಿಗೌಡ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದು ಇಂದಿನ ರೈತನ ಸಂಪತ್ತು. ಮತ್ತೆ ಮುಂದಿನ ರೈತನ ಸಂಪತ್ತು ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.